ಅಥವಾ ಹುಳಿ ಬರ್ಸೋದು, ಫರ್ಮೆಂಟೇಷನ್ ಏನ್ ಹೇಳ್ತೀವಲ್ಲ, ಅಂದ್ರೆ ಈ ದೋಸೆ ಮಾಡ್ಬೇಕಾದ್ರೆ, ಇಡ್ಲಿ ಮಾಡ್ಬೇಕಾದ್ರೆ ನಾವು ಫರ್ಮೆಂಟ್ ಮಾಡ್ತೀವಿ ಹಿಟ್ಟನ್ನ, ಆ ರೀತಿ ಮಾಡೋದ್ರು. ಈ ರೀತಿ ಮಾಡೋದ್ರಿಂದ ನಾವು ಫಿನಾಲಿಕ್ ಕಂಪೌಂಡ್ಸ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದಾಗಿದೆ. ಹಾಗಾಗಿ ಪೋಷಕಾಂಶಗಳ ಸದ್ಬಳಕೆ ಆಗತ್ತೆ. ಸಾಮಾನ್ಯವಾಗಿ ಒಂದು ಹೊತ್ತಿನ ಆಹಾರದಲ್ಲಿ ರೊಟ್ಟಿ, ಚಪಾತಿ, ಪೂರಿ ಅಥವಾ ಏನು ಅನ್ನಗಳ ರೂಪದಲ್ಲಿ ಕನಿಷ್ಠ 100 to 125 grams ನಾವು ಏಕದಳ ಧಾನ್ಯಗಳನ್ನ ಸೇವನೆ ಮಾಡ್ತಾ ಇದ್ದೀವಿ. ಆದ್ರೆ ಕೇವಲ 40-50 grams ಮಾತ್ರ ಕಿರುಧಾನ್ಯ ಪದಾರ್ಥ ಅಂದ್ರೆ ರಾಗಿನ ಹೊರತುಪಡಿಸಿ ಒಂದು ಹೊತ್ತಿನ ಊಟಕ್ಕೆ ಸಾಕಾಗತ್ತೆ. ಅಲ್ಲಿ ನಾವು ಕ್ಯಾಲೋರೀಸ್ಗಳನ್ನ ಕಡಿಮೆ ಮಾಡಿದಾಗತ್ತೆ. ಆದ್ರೆ ಉಳಿದ ಎಲ್ಲ ಪೋಷಕಾಂಶಗಳು ನಮಗೆ ಸಮ ಪ್ರಮಾಣದಲ್ಲಿ ಸಿಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಮತ್ತು ಬೇಯಿಸಿದ ನಂತರ ಪ್ರತಿಯೊಂದು ಸಿರಿಧಾನ್ಯವು ನೀರು ಹೀರ್ಕೊಂಡು ಗಾತ್ರದಲ್ಲಿ ಹಿಗ್ಗುತ್ತೆ. ಅಲ್ದೇನೆ ಅಲ್ಪ ಪ್ರಮಾಣದ ಸೇವನೆಯಿಂದಲೇ ನಮಗೆ ಹಸಿವು ತಣಿದು ದೇಹದಲ್ಲಿ ನಿಧಾನವಾಗಿ ಪಚನ ಆಗಿ ಪದೇ ಪದೇ ಏನು ಬಾಯಾಡಿಸುವಂತ ಚಪಲ ಇರುತ್ತೆ ಅದು ಸಹ ಕಡಿಮೆ ಆಗುತ್ತೆ. ಈ ರೀತಿ ಅತಿಯಾದಂತ ಆಹಾರದ ಸೇವನೆಯನ್ನ ತಡೆಗಟ್ಟಿ ಬೊಜ್ಜು ಇತರೆ ತೊಂದರೆಗಳನ್ನ ನಾವು ಬೊಜ್ಜಿನಿಂದಲೇ ನಮಗೆ ಬೇರೆ ತೊಂದರೆಗಳು ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅವುಗಳಲ್ಲೂ ನಾವು ಸಿರಿಧಾನ್ಯ ಸೇವನೆಯನ್ನು ತಪ್ಪಿಸಬಹುದು. ಹಾಗಾಗಿನೇ ಇವುಗಳನ್ನು ನಾವು ಹಿರಿದಾದ ಕಿರುಧಾನ್ಯಗಳು ಅಂತಂದನ್ನು ಹೇಳಬಹುದು. ಈ ಎಲ್ಲಾ ಅಂಶಗಳನ್ನು ನಾವು ಗಮನಿಸಿದಾಗ ಅಕ್ಕಿ ತಿಂದವ ಹಕ್ಕಿ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ಮತ್ತು ನವಣೆ ತಿಂದವ ತವಣೆ ಹಾಗೆ, ರಾಗಿ ತಿಂದವ ನಿರೋಗಿ, ಈ ಎಲ್ಲ ನಾಣ್ಣುಣಿಗಳು ಏನು ಸತ್ಯ ಅಂತಂದು ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಹೇಗೆ ಅಂತ ಹೇಳಿ, ಈ ಫಾಸ್ಟ್ ಫುಡ್ಗಳ ತಯಾರಿಕೆಯಲ್ಲಿ ಮತ್ತು ಸಾಂಪ್ರದಾಯಿಕ ತಿಂಡಿ ತಿನಿಸುಗಳ ತಯಾರಿಕೆಯಲ್ಲಿ ಸಹ ನಾವು ಸಿರಿಧಾನ್ಯಗಳನ್ನ ಉಪಯೋಗಿಸಬಹುದು. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಬೊಜ್ಜು ಮೈ ಉಳ್ಳವರಿಗೆ ಮತ್ತು ಮಧ್ಯ ವಯಸ್ಕರ ಏನ್ ಹೇಳ್ತೀವಿ ಮತ್ತು ವೃದ್ಧರಿಗೆ ಇವುಗಳನ್ನ ಒಳ್ಳೆ ಆಹಾರಗಳ ಅಂತ ಹೇಳಿ ನಾವು ಶಿಫಾರಸು ಮಾಡಬಹುದು. ಮನೆ ಬಳಕೆಗಾಗಿ ಸಹ ನಾವು ಕಿರುಧಾನ್ಯಗಳನ್ನ ಅನೇಕ ರೀತಿ ಬಳಸಬಹುದು. ಹೇಗೆ ನಾವು ಅಕ್ಕಿ, ಅವಲಕ್ಕೆ, ರವೆ ಮತ್ತು ಅರಳು ಇವುಗಳ ರೂಪದಲ್ಲೂ ಸಹ ನಾವು ಈ ಸಿರಿಧಾನ್ಯಗಳನ್ನ ಬಳಸಬಹುದು. ಸಾಂಪ್ರದಾಯಿಕ ಆಹಾರಗಳಂದ್ರೆ ನಾವೇನು ಹೋಳಿಗೆ ಮಾಡೋದಿರ್ಬೋದು, ಅನ್ನ, ಉಪ್ಪಿಟ್ಟು, ಬಿಸಿಬೇಳೆಬಾತು, ದೋಸೆ, ಪಡ್ಡು ಇವನ್ನು ಸಹ ನಾವು ಸಿರಿಧಾನ್ಯದಿಂದ ತಯಾರಿಸಬಹುದು. ರೊಟ್ಟಿ, ಚಪಾತಿ, ಚಕ್ಕುಲಿ, ಉಂಡೆ ಇವುಗಳನ್ನು ಸಹ ನಾವು ಸಿರಿಧಾನ್ಯಗಳನ್ನ ಬಳಸಿಬಿಟ್ಟು ತಯಾರು ಮಾಡಬಹುದು. ಮತ್ತೆ ಹಲವಾರು ಸಂಸ್ಕರಣಾ ವಿಧಾನಗಳು ಅಂದ್ರೆ ಹಿಟ್ಟು ಮಾಡೋದಿರ್ಬೋದು, ಮೊಳಕೆ ಕಟ್ಟೋದಿರ್ಬೋದು, ಅರಳು ಮಾಡೋದಿರ್ಬೋದು, ಹುದುಗು ಬರೆಸೋದಿರ್ಬೋದು, ಹುರಿಯುವುದಿರ್ಬೋದು, ಇವುಗಳಿಂದ ನಾವು ಉತ್ತಮವಾದಂತ ಆಹಾರನ ಪಡ್ಕೋಬಹುದಾಗಿದೆ. ಸಿರಿಧಾನ್ಯಗಳು ಎಲ್ಲಾ ತಿನಿಸುಗಳ ತಯಾರಿಕೆಯಲ್ಲೂ ಸುಲಭವಾಗಿ ಮೇಳಿತ ಆಗ್ತವು ಅಂತ ಹೇಳಬಹುದು. ನಾವು ಇಷ್ಟೊತ್ತು ಹೇಳಿದಾಗೆ ಎಲ್ಲ ನಮ್ಮ ಬೆಳಗಿನ ಉಪಹಾರ ಇಡ್ಲಿ ದೋಸೆ ಏನ್ ನಾವು ಮಾಡ್ತೀವಿ ಅದರಿಂದ ಹಿಡ್ಕೊಂಡು ಬೇಕರಿ ಪದಾರ್ಥ ಇರಬಹುದು, ಕುರುಕಲ್ ತಿಂಡಿ ಇರ್ಬೋದು, ಪಾಸ್ತಾ, ನೂಡಲ್ ಇವುಗಳನ್ನೆಲ್ಲ ಮಾಡ್ಲಿಕ್ಕೂ ಸಹ ನಾವು ಈ ಸಿರಿಧಾನ್ಯಗಳನ್ನ ಬಳಸಬಹುದು. ನಿಮಗೆ ಒಂದೆರಡು ಉದಾಹರಣೆಗಳನ್ನ ಹೇಳೋದಾದ್ರೆ, ಈಗ ನಾವು ಸಿರಿಧಾನ್ಯದ ಇಡ್ಲಿ ಹೇಗೆ ಮಾಡೋದು ಅಂತ ನಾವು ನೋಡೋದಾದ್ರೆ, ಸಿರಿಧಾನ್ಯ ಯಾವುದೇ ಸಿರಿಧಾನ್ಯ ರಾಗಿ ಇರ್ಬೋದು ಅಥವಾ ಸಾಮೆ ಇರ್ಬೋದು ಅಥವಾ ಊದಲು ಇರ್ಬೋದು ಅಥವಾ ಬರಗು ಅಥವಾ ನವಣೆ ಇವುಗಳನ್ನ ನಾವು ಸುಮಾರು 750 grams ಇವುಗಳ ರವೆಯನ್ನ ನಾವು ತಗೊಂಡ್ಬಿಟ್ಟು ಉದ್ದಿನ ಬೇಳೆ 250 grams ಅಂದ್ರೆ ಮುಕ್ಕಾಲು ಭಾಗ ಈ ಸಿರಿಧಾನ್ಯ ಮತ್ತು ಕಾಲು ಭಾಗ ಉದ್ದಿನ ಬೇಳೆಯನ್ನ ತಗೊಂಡ್ಬಿಟ್ಟು ಮೆಂತ್ಯ ಕಾಳು 20 grams ಉಪ್ಪು ರುಚಿಗೆ ಹಾಕೊಂಡ್ಬಿಟ್ಟು ಇದು ಹೇಗೆ ಮಾಡೋದು ತಯಾರಿಸುವ ವಿಧಾನ ಅಂತ ಹೇಳಿ, ಈ ಯಾವುದೇ ಒಂದು ಸಿರಿಧಾನ್ಯದ ಅಕ್ಕಿನ ನಾವು ತಗೊಂಡ್ಬಿಟ್ಟು ಹಾಗೂ ಉದ್ದಿನ ಬೇಳೆಯನ್ನ ಎರಡನ್ನು ಬೇರೆ ಬೇರೆಯಾಗಿ 4 hours ಕಾಲ ನೆನೆಸಿಟ್ಟು ನಂತರ ಇವುಗಳನ್ನ ಗ್ರೈಂಡರ್ನಲ್ಲಿ ಹಿಟ್ಟು ಮಾಡಿಕೊಂಡು ಹಿಟ್ಟಿಗೆ ಉಪ್ಪನ್ನ ಬೆರೆಸಿ ರಾತ್ರಿ ಇಡೀ ನಾವು ಫರ್ಮೆಂಟ್ ಆಗ್ಲಿಕ್ಕೆ ಹುದುಗ್ಲಿಕ್ಕೆ ಬಿಡಬೇಕು. ಹೇಗೆ ನಾವು ಇಡ್ಲಿ ಹಿಟ್ಟನ್ನ ನಾವು ರಾತ್ರಿ ರುಬ್ಬಿ ಬಿಟ್ಟು ಇಡ್ತೀವಿ ಅದೇ ರೀತಿ ಇಡೋದು. ನಂತರ ಇಡ್ಲಿ ತಟ್ಟೆಗಳಿಗೆ ಹಿಟ್ಟನ್ನ ಹಾಕ್ಬಿಟ್ಟು 10-15 minutes ಹಬೆಯಲ್ಲಿ ಬೇಯಿಸಿ ಇವುಗಳನ್ನ ಚಟ್ನಿ ಜೊತೆಗೆ ಸಿರಿಧಾನ್ಯಗಳ ಇಡ್ಲಿಯನ್ನ ಸೇವನೆ ಮಾಡುವುದು ಬಹಳ ಸುಲಭ. ಹೇಗೆ ನಾವು ಅಕ್ಕಿಯ ಇಡ್ಲಿಯನ್ನ ಮಾಡ್ತೀವಿ ಅದೇ ರೀತಿ ಇದು ಯಾವುದೇ ಸಿರಿಧಾನ್ಯದ ಇಡ್ಲಿಯನ್ನು ಸಹ ನಾವು ತಯಾರಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ನಾವು ಈಗ ಸಿರಿಧಾನ್ಯಗಳ ದೋಸೆಯನ್ನ ಹೇಗೆ ಮಾಡೋದು ಅಂತಂದ್ರೆ, ಇದಕ್ಕೂ ಸಹ ನಾವು ಅದೇ ರೀತಿ ರಾಗಿ, ಸಾಮೆ, ಊದಲು ಅಥವಾ ಬರಗು ಅಥವಾ ನವಣೆ ಇದು ಯಾವ್ದ್ರಲ್ಲಾದ್ರೂ ಒಂದು ಧಾನ್ಯವನ್ನ ತಗೊಂಡ್ಬಿಟ್ಟು 750 grams ತಗೊಂಡು ಉದ್ದಿನ ಬೇಳೆ 1/4 kg ತಗೊಂಡ್ಬಿಟ್ಟು ಮೆಂತ್ಯ ಕಾಳು ಉಪ್ಪು ಇವುಗಳನ್ನ ತಗೊಂಡ್ಬಿಟ್ಟು ಹೀಗೆ ನಾವು ಇಡ್ಲಿ ಮಾಡಿದ್ರೆ ಅದೇ ರೀತಿ ರಾತ್ರಿ ಹೊತ್ತು ಅದನ್ನ ರುಬ್ಬಿ ನಂತರ ಮಾರನೇ ದಿನ ದೋಸೆ ಮಾಡಿಕೊಂಡು ಅದನ್ನ ಸೇವನೆ ಮಾಡಬಹುದು. ಹಾಗೆ ನಾವು ಈಗ ಸಿಹಿ ತಿನಿಸುಗಳನ್ನ ಮಾಡೋದಾದ್ರೆ, ಸಿಹಿ ಪೊಂಗಲ್ ಮಾಡೋದಾದ್ರೆ ಈ ರಾಗಿ, ಸಾಮೆ, ನವಣೆ ಅಥವಾ ಊದಲು ಅಥವಾ ಬರಗಿನ ಒಂದು ರವೆಯನ್ನ ತಗೊಂಡ್ಬಿಟ್ಟು ಸುಮಾರು 400 grams ತಗೊಂಡ್ರೆ ಹೆಸರು ಬೇಳೆ 200 grams ತಗೊಳ್ಬೇಕಾಗುತ್ತೆ, ಬೆಲ್ಲ 300 grams, ಗೋಡಂಬಿ 50 grams, ಒಣದ್ರಾಕ್ಷಿ 50 grams, ಏಲಕ್ಕಿ, ತುಪ್ಪ ಬೇಕಾದಷ್ಟು ತಗೊಂಡ್ಬಿಟ್ಟು ಸಿರಿಧಾನ್ಯದ ಅಕ್ಕಿ ಹಾಗೂ ಹೆಸರು ಬೇಳೆಗಳನ್ನ ಮೆತ್ತಗಾಗುವವರೆಗೂ ಬೇಯಿಸಬೇಕು.

ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರಕ್ಕೆ ಕಿಸಾನೋನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೋರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೋರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪು ನೆರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪು ನೆರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ಶ್ರೀ ಶಾಂತಪ್ಪ ದೂತರಗಾವಿ ಅವರಿಂದ ಹವಾಮಾನ ವರದಿಯನ್ನ. ಆಕಾಶವಾಣಿ ಕೇಳುಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶಾಂತಪ್ಪ ದುತ್ತರಗಾವಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ರೈತ ಬಾಂಧವರೇ, ನಾನು ಈಗ ಮುಂಗಾರು ಹಂಗಾಮಿನ ಒಂದು ಮಳೆ ಪರಿಸ್ಥಿತಿ, ಆಮೇಲೆ ಈ ಮುಂದಿನ ಒಂದು ವಾರದಲ್ಲಿ ನಮಗೆ ಲಭ್ಯವಿರುವ ಮಳೆ ಒಂದು ಮುನ್ಸೂಚನೆ ಹಾಗೂ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಮುಂಗಾರು ಹಂಗಾಮ ಸ್ವಲ್ಪ ವಿರಳವಾಗಿ ಸ್ವಲ್ಪ ವೀಕ್ ಆಗಿ ಸ್ಟಾರ್ಟ್ ಆಗಿತ್ತು. ಆದರೆ ಅದು ಜುಲೈ ಕೊನೆ ವಾರ ಮತ್ತು ಈ ಸೆಪ್ಟೆಂಬರ್ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ತುಂಬಾ ಚೆನ್ನಾಗಿ ಮಳೆ ಬಂದಿದೆ. ಸೊ ಹಾಗೇನೆ ಈ ಒಂದು ಮಳೆ ಬಂದಿದೆ, ಮುಂದಿನ ಒಂದು ವಾರದಲ್ಲಿ ನಮಗೆ ಅಷ್ಟೊಂದು ಮಳೆ ಬರಲ್ಲ, ಅಂದ್ರೆ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಬರುವ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಮಳೆಯ ಮುನ್ಸೂಚನೆ ಇಟ್ಟುಕೊಂಡು ತಾವು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಪ್ಪ ಅಂತಂದ್ರೆ, ಆಲ್ರೆಡಿ ಈಗ ಏನಾಗಿದೆ, ಜಾಸ್ತಿ ಮಳೆ ಬಂದಿದೆ, ಏನ್ ಮಾಡ್ಬೇಕು? ಮುಂದಿನ ಒಂದು ಮಳೆ ಬಂತಪ್ಪ ಅಂತಂದ್ರೆ ಅತಿಯಾಗಿ ಹೊಲದಲ್ಲಿ ನೀರ್ ನಿಲ್ಲದ ಹಾಗೆ ಏನ್ ಮಾಡ್ಬೇಕು, ನಾವು ಬಸಿ ಗಾಲುವೆಗಳನ್ನ ತೆಗೆದು ಆ ನೀರನ್ನ ಹೊರಗೆ ಹೋಗುವ ಹಾಗೆ ನೋಡ್ಕೊಳ್ರಿ. ಆಮೇಲೆ ಏನಾಗುತ್ತೆ, ಈಗ ಎರೆಹುಳು ಕುಣಿ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನೋ ನೀರೆಲ್ಲ ಹಾಕ್ಬಾರ್ದು ಈಗ, ಯಾಕಂದ್ರೆ ಮಳೆಯಿಂದ ಬಂದಿದ್ ನೀರನ್ನೇ ಅದಕ್ಕೆ ಸರಿ ಹೋಗ್ತೈತಿ. ಆಮೇಲೆ ಜನರಲ್ ಆಗಿ ಏನ್ ಮಾಡ್ತಾರೆ ರೈತ ಬಂಧುರು, ಆ ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಬೆಳಗಿನ ಜಾವದಲ್ಲಿ ಮಾಡಿದ್ರೆ ನಮಗೆ ಉತ್ತಮವಾಗ್ತೈತೆ, ಯಾಕಂದ್ರೆ ಸಾಯಂಕಾಲದಲ್ಲಿ ಮಳೆ ಮತ್ತು ಬಿರುಗಾಳಿಗಳೆಲ್ಲ ಇರ್ತವೆ. ಸೊ ಈ ರೀತಿ ಇರುವುದರಿಂದ ತಾವು ಮುಂಜಾವಿನ ಸಮಯದಲ್ಲಿ ಸ್ವಲ್ಪ ಸ್ವಚ್ಛವಾದ ಆಕಾಶ ಇದ್ದಾಗ ತಾವು ಈ ಕೈಗೊಳ್ಬೇಕು. ಆಮೇಲೆ ಈಗ ಮಳೆಯಿಂದ ಏನಾಗತ್ತೆ, ಜಾಸ್ತಿ ಕಳೆಗಳೆಲ್ಲ ಬಂದ್ಬಿಟ್ಟದಾವೆ ಎಲ್ಲರೂ ಹೊಲದಾಗೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ರಿಪೀಟೆಡ್ ಆಗಿ ತಾವು ಇಂಟರ್ ಕಲ್ಟಿವೇಶನ್ ಅಂದ್ರೆ ಅಂತರ ಬೇಸಾಯ ಕ್ರಮಗಳನ್ನ ಮಾಡ್ತಾ ಇರ್ರಿ. ಅಂತರ ಬೇಸಾಯ ಕ್ರಮಗಳ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಎರಡು ಬೆಳೆಗಳ ಸಾಲಿನ ಮಧ್ಯದಲ್ಲಿ ನಮಗೆ ಒಂದ್ ಸಾಲು ಕ್ರಿಯೇಟ್ ಆಗಿ ಹೆಚ್ಚಿನ ಮಳೆ ಆಯ್ತಂದ್ರೆ ಅದು ಹರಿದು ಹೋಗುವಕ್ಕೆ ಅನುಕೂಲ ಆಗ್ತೈತೆ. ಸೊ ಈ ರೀತಿ ಒಂದು ಕ್ರಮನ ಕೈಗೊಳ್ಳ್ರಿ. ಆಮೇಲೆ ಈಗ ಆಲ್ರೆಡಿ ಎಲ್ಲಾ ಬೆಳೆಗಳು ಸುಮಾರು 45-50 ದಿವಸದ ಒಂದು ಬೆಳೆ ಇದೆ, ಎಲ್ಲೆಲ್ಲಿ ಜಾಸ್ತಿ ಮಳೆ ಬಂದೈತಿ, ಆಮೇಲೆ ಪೋಷಕಾಂಶಗಳ ಕೊರತೆ ಯಥೇಚ್ಛವಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ಈಗ ಮೇಲು ಗೊಬ್ಬರಗಳನ್ನ ಕೊಡ್ಬೇಕಾಗತ್ತೆ. ನಾವು ಈಗ ಮೆಕ್ಕೆಜೋಳದಲ್ಲಿ ನೋಡೋದಾದ್ರೆ ಸುಮಾರು ಕಡೆ ನಮಗೆ ಎಲೆ ಕವಚ ಮತ್ತು ಅಂಗಮಾರಿ ರೋಗ ಬಂದೈತಿ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂತಂದ್ರೆ, 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಹಾಗೇನೆ ಈಗ ಸುಮಾರು 2-3 ವರ್ಷಗಳಲ್ಲಿ ನಮ್ಗೆ ಏನಾಗ್ತದೆ, ಸೈನಿಕ ಹುಳುವಿನ ಬಾಧೆ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಸೊ ಅದಕ್ಕಾಗಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನ ಅಳವಡಿಸಿ ಈ ಒಂದು ಹುಳುವಿನ ಹತೋಟಿಯನ್ನು ಮಾಡಬಹುದು. ಇಲ್ಲ ಅಂತಂದ್ರೆ ತಾವು ಏನ ಕೀಟನಾಶಕಗಳನ್ನ ಸಿಂಪರಣೆ ಮಾಡುವುದಾದ್ರೆ ಸುಮಾರು 0.3 ಗ್ರಾಂ ಮೆಮತ್ತಿನ್ ಬೆಂಜೈಟ್ ಅಂತ ಹೇಳ್ತೀವಿ, 5 SG ರೂಪದಲ್ಲಿ ಸಿಗ್ತೈತಿ. ಇದನ್ನ ಸಿಂಪರಣೆ ಮಾಡಿದ್ರೆ ಹುಳುವಿನ ಹತೋಟಿಯನ್ನು ತಾವು ಆರಾಮವಾಗಿ ಮಾಡಬಹುದು. ಹಾಗೇನ ಹತ್ತಿ ಬೆಳೆಯಲ್ಲಿ ಬಂದ್ರೆ, ಈಗ ಪ್ರಾರಂಭಿಕ ಮತ್ತು ಮಧ್ಯಮ ಹಂತದಲ್ಲಿ ಹತ್ತಿ ಬೆಳೆಗೆ ಏನಾಗುತ್ತೆ ಅಂದ್ರೆ, ಜಾಸ್ತಿ ರಸ ಹೀರುವ ಕೀಟಗಳು, ಈ ಸಸ್ಯ ಹೆಣ್ಣು ಬಿಳಿ ನೊಣದ ಬಾಧೆ ಈ ತರ ಎಲ್ಲ ಕಂಡು ಬರ್ತಾ ಇರ್ತವೆ. ಸೊ ಇದರ ಒಂದು ಹತೋಟಿಗಾಗಿ ನಾವು ಏನ್ ಮಾಡ್ಬೇಕಂದ್ರೆ, ಎಕರೆಗೆ 10 ಹಳದಿ ಬಣ್ಣದ ಪಂಚಿನ ಬಲೆಗಳನ್ನ ಉಪಯೋಗಿಸ್ಬೇಕು. ಹಾಗೇನೆ ಈಗ ಜಾಸ್ತಿ ಮಳೆ ಬಂದಿರುವುದರಿಂದ ಪೋಷಕಾಂಶಗಳನ್ನು ಅಲಭ್ಯವಾಗ್ತಾ ಇರ್ತವೆ, ಆಮೇಲೆ ಎಲೆ ಕೆಂಪು ಎಲೆ ರೋಗ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ರೈತ ಬಂದರು ಅಂದ್ರೆ, ಈ ಎಲೆ ಕೆಂಪಾಗುವಿಕೆ ಹತೋಟಿ ಮಾಡಲು 10 ಗ್ರಾಂ ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 ಗ್ರಾಂ 19:19 ಅಂತ ಏನ್ ಹೇಳ್ತೀವಲ್ಲ 19 ಇದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಈ ಸಿಂಪರಣೆಯನ್ನ ನಾವು ಸುಮಾರು 10-15 ದಿವಸಗಳ ಅಂತರದಲ್ಲಿ 3 ಸಲ ಮಾಡ್ಬೇಕಾಗತ್ತೆ. ಹೂವಾಡುವ ಹಂತ, ಕಾಯಿ ಬಲುವ ಹಂತ, ಕಾಯಿ ಕಟ್ಟುವ ಹಂತ, ಈ ಒಂದು 3 ಹಂತಗಳಲ್ಲಿ ನಾವು ಈ ಸಿಂಪರಣೆ ಮಾಡಿದ್ರೆ ನಮಗೆ ಉತ್ತಮ ಇಳುವರಿ ಬರಲು ಸಾಧ್ಯವಾಗುತ್ತೆ. ಹಾಗೇನೆ ಹತ್ತಿ ಬೆಳೆಗೆ ನಾವು ಮೇಲೆ ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಟ್ಟರೆ ಅದರ ಒಂದು ನಿರ್ವಹಣೆಯನ್ನು ನಾವು ಆರಾಮಾಗಿ ಮಾಡಬಹುದು. ಈಗ ಶೇಂಗಾದಲ್ಲಿ ಏನಾಗುತ್ತೆ, ಜಾಸ್ತಿ ಮಳೆ ಬಂದ ಮೇಲೆ ಅಲ್ಲಿ ಸಹ ಒಂದು ಪೋಷಕಾಂಶಗಳನ್ನು ಕೊರತೆ ಎದ್ದು ಕಂಡು ಬರ್ತಾ ಇರುತ್ತೆ. ಅದಕ್ಕಾಗಿ 5 ಕಿಲೋಗ್ರಾಂ ಸಾರಜನಕವನ್ನು ನಾವು ಮೇಲೆ ಗೊಬ್ಬರವಾಗಿ ಕೊಡ್ತಾ ಇರಬೇಕು. ಹಾಗೇನೆ ಅದಕ್ಕೆ ಇಂಟರ್ಕಲ್ಟಿವೇಷನ್ ಅಂದ್ರೆ ಎಡೆ ಕುಂಟೆಗಳನ್ನು ಹೊಡೆದು ನಾವು ಕಸವನ್ನು ನಿರ್ವಹಣೆ ಮಾಡಬಹುದು. ಆಮೇಲೆ ಶೇಂಗಾದಲ್ಲಿ ಏನಾಗುತ್ತೆ ಇಂಪಾರ್ಟೆಂಟ್ ಅಂದ್ರೆ ಸ್ಪೋಡಾಪ್ಟ್ರ ಒಂದು ಹಾವಳಿ ಜಾಸ್ತಿ ಇರುತ್ತೆ, ಹಸಿರೆಲೆ ಕೀಡೆ ಅಂತ ಏನ್ ಹೇಳ್ತೀವಲ್ಲ, ಅದರ ಒಂದು ನಿರ್ವಹಣೆಗಾಗಿ ನಾವು 4 ಗ್ರಾಂ ಮೆಟರೈಸಿಯಂ ರಿಲೇ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬಂಜೆಟ್ 5 SG ಈ ಒಂದು ಸಿಂಪರಣೆಯನ್ನು ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಹಾಗೆ ತೊಗರಿಗೆ ಬಂದ್ರೆ ತೊಗರಿ ಸುಮಾರು 50-60 ದಿವಸದ ಒಂದು ಬೆಳೆ ಐತಿ. ಈ ಒಂದು ಹಂತದಲ್ಲಿ ತೊಗರಿ ಬೆಳೆ ಯಥೇಚ್ಛವಾಗಿ ಬೆಳೆದಿರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಬಿತ್ತಿದ ಒಂದು 50 ದಿನಗಳ ನಂತರ 5-6 ಸೆಂಟಿಮೀಟರ್ ಅಷ್ಟು ಮೇಲ್ಭಾಗದ ಕುಡಿಯನ್ನ ಚೀಟ್ಬೇಕು, ಹಾಗೂ 10 ಗ್ರಾಂ 19 ಸಿಂಪರಣೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಏನಾಗುತ್ತೆ, ಹೆಚ್ಚಿನ ಒಂದು ಟೊಂಗೆಗಳು ಬಂದು ನಮಗೆ ಕಾಯಿಗಳ ಸಂಖ್ಯೆಯು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹಾಗೇನೆ ಈ ಒಂದು ಹಂತದಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ತೊಗರಿಯಲ್ಲಿ ಬಲೆ ಕಟ್ಟುವ ಕೀಡೆ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು 2 ml ಕ್ಲೋರೋಪೈರಿಪಾಸ್ ಅದು 20 EC ರೂಪದಲ್ಲಿ ಇರ್ತೈತಿ, ಇಲ್ಲಾಂದ್ರೆ 1 ಗ್ರಾಂ ಅಸ್ಪೇಟ್ ಅನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಈಗ ಸೂರ್ಯಕಾಂತಿಗೆ ಬಂದ್ರೆ ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಇರುತ್ತೆ, ಅದರ ಒಂದು ಹತೋಟಿಗಾಗಿ ನಾವು 0.25 ml ಇಮಿಡಾಕ್ರೋಪಿಡ್ ಅಂತ ಹೇಳ್ತೀವಿ, 17.5 SL ರೂಪದಲ್ಲಿ ಇದನ್ನು ನಾವು ಸಿಂಪರಣೆ ಮಾಡಬಹುದು. ಆಮೇಲೆ ಈಗ ಸೂರ್ಯಕಾಂತಿ ಇವಾಗ ಏನಾದ್ರೂ ಬಿತ್ತಾ ಇದ್ರೆ ಅವಾಗ ನಾವೇನ್ ಮಾಡಬೇಕು, ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲಾ ರಸಗೊಬ್ಬರಗಳ ಜೊತೆಗೆ 4 kg ಸತುವಿನ ಸಲ್ಫೇಟ್ ಅನ್ನ ನಾವು ಹಾಕಿದ್ರೆ ಒಂದು ಉತ್ತಮ ಇಳುವರಿ ಪಡೆಯಬಹುದು. ಹಾಗೇನೆ ಹೆಸರು ಆಲ್ರೆಡಿ ಒಂದು ನಮ್ಗೆ ಈಗ ರಾಶಿ ಮಾಡುವ ಹಂತದಲ್ಲಿದೆ, ಬಟ್ ಈ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆಯಿಂದ ಏನಾಗುತ್ತೆ ಆ ಒಂದು ಹೆಸರಿನ ಎಲೆಗಳು ಉದುರ್ತಾ ಇಲ್ಲ. ಸೊ ಅದು ಉದುರಿದ್ರೆ ನಮಗೇನಾಗುತ್ತೆ ರಾಶಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಎಲೆಗಳನ್ನು ಉದುರುವ ಹಾಗೆ ಮಾಡಲು ನಾವು ಏನ್ ಮಾಡ್ಬೇಕಂದ್ರೆ 5 ml ಪ್ಯಾರಾಕ್ವಾಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ನಮಗೆ ರಾಶಿ ಮಾಡಲು ಅನುಕೂಲ ಆಗುತ್ತೆ. ಹಾಗೇನೆ ಈಗ ಮೆಣಸಿನ ಗಿಡದಲ್ಲಿ ಬಂದ್ರೆ ಜಾಸ್ತಿ ಮಳೆ ಬರುವುದರಿಂದ ಸಸಿ ಸಾಯುವ ಒಂದು ರೋಗ ಬರ್ತಾ ಇರುತ್ತೆ ಮಡಿಗಳಲ್ಲಿ. ಸೊ ಅದಕ್ಕಾಗಿ ನಾವು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿನ್ ಸಿಲಿಂಡರ್ ನಾಶಕ ಒಂದು ದ್ರಾವಣನ ತಯಾರಿಸಿ ನಾವು ಏನ್ ಮಾಡ್ಬೇಕು ಪ್ಲಾಂಟಿಂಗ್ ಮಾಡ್ಬೇಕಾದ್ರೆ ನಾಟಿ ಮಾಡುವ ಸಮಯದಲ್ಲಿ ಆ ಸಸಿಯನ್ನ ಅದರಲ್ಲಿ ಎದ್ದಿ ನಾವು ನಾಟಿ ಮಾಡಿದ್ರೆ ಇದರ ಒಂದು ರೋಗನ ಹತೋಟಿ ಮಾಡಬಹುದು. ಆಮೇಲೆ ಬೂದಿ ರೋಗ ಬರುವ ಸಾಧ್ಯತೆ ಜಾಸ್ತಿ ಇರ್ತವೆ ಮೆಣಸಿನ ಗಿಡದಲ್ಲಿ, ಅದರ ನಿರ್ವಹಣೆಗಾಗಿ ಮೈಕ್ಲೋಬ್ಯೂಟನಿಲ್ ಅಂತ ಹೇಳ್ತೀವಿ 4 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ. ಸೊ ಈ ರೀತಿ ಸಿಂಪರಣೆಯನ್ನು ಮಾಡಿದ್ರೆ ಅದರ ಒಂದು ಹತೋಟಿ ಮಾಡಬಹುದು. ಆಮೇಲೆ ಈಗ ಮಳೆ ಅಥವಾ ಈ ಒಂದು ಮಂಜು ಕವಿದ ವಾತಾವರಣ ಮೋಡ ಕವಿದ ವಾತಾವರಣ ಇರುವುದರಿಂದ ಏನಾಗುತ್ತೆ ಹೂಗಳೆಲ್ಲ ಉದುರ್ತಾ ಇರ್ತವೆ ಈ ತರಕಾರಿ ಗಿಡಗಳಲ್ಲಿ. ಸೊ ಅದಕ್ಕಾಗಿ ಈ ಹೂವು ಉದುರದೇ ಇರುವ ಹಾಗೆ ನಾವು ಏನ್ ಮಾಡ್ಬೇಕಂದ್ರೆ 0.25 ml ನ್ಯಾಪ್ತಲಿನಿಕ್ ಎಸಿಡ್ ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿದ್ರೆ ಈ ಹೂ ಉದುರುವುದನ್ನ ತಡೆಗಟ್ಟಬಹುದು. ಆಮೇಲೆ ಈ ಮೆಣಸಿನ ಗಿಡಕ್ಕೆ ಏನಾದ್ರಲ್ಲ ಅದು ಸಸಿ ನಾವು ನಾಟಿ ಮಾಡ್ಬೇಕಾದ್ರೆ ಟ್ರೈಕೋಡರ್ಮದಲ್ಲಿಯೂ ಮತ್ತು ಸೊಡೊಮೊನಸ್ ಜೈವಿಕ ಗೊಬ್ಬರದ ಒಂದು ದ್ರಾವಣದಲ್ಲಿ ನಾಟಿ ಮಾಡಿ ಅದ್ದಿ ನಾವು ನಾಟಿ ಮಾಡಿದ್ರೆ ಉತ್ತಮ ಬೆಳೆಯನ್ನ ಪಡೆಯಬಹುದು. ಸೊ ರೈತ ಬಂದರು ಹೀಗೆ ನಮಗೆ ಮುಂದಿನ ವಾರದಲ್ಲಿ ಈ ಕಳೆದ ವಾರಕ್ಕೆ ಹೋಲಿಸಿದ್ರೆ ಅಷ್ಟು